ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನಮಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಗೇರಿನ ತಿರುಳು ತಿಳಿವು ಸಮಗ್ರ ಗೇರು ಕೃಷಿ ಕುರಿತ ಸರಣಿ ಕಾರ್ಯಕ್ರಮ, ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಗೇರು ಕೃಷಿ ಅನುಭವ, ಈ ಕುರಿತು ಸುಭಾಷ್ ರಾಯ್ ಅವರೊಂದಿಗೆ ಸಂದರ್ಶನ. ಗೇರಿನ ತಿರುಳು ತಿಳಿವು ಸಮಗ್ರ ಗೇರು ಕೃಷಿ ಕುರಿತ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಗೇರು ಕೃಷಿ ಅನುಭವ, ಈ ಕುರಿತು ಸುಭಾಷ್ ರೈ ಅವರೊಂದಿಗೆ ಸಂದರ್ಶನ. ಕಡಮಜಲು ಸುಭಾಷ್ ರೈ ಅವರೇ, ನಮಸ್ಕಾರ. ನಮಸ್ಕಾರ. ಗೇರು ನಿಮ್ಮ ಜೀವನವನ್ನ ಆಧರಿಸಿರುವಂತಹ ಬೆಳೆ ಎನ್ನುವಂತಹ ಮಾತನ್ನ ಕಳೆದ 16 ವರ್ಷಗಳಿಂದ ನೀವು ಹೇಳಿಕೊಂಡು ಬಂದಿದ್ದೀರಿ. ಗೇರಿನ ಪ್ರಾಮುಖ್ಯತೆ ಏನು? ಇತ್ತೀಚಿನ ವರ್ಷಗಳಲ್ಲಿ ಗೇರು ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ? ಗೇರು ಅತ್ಯಂತ ಪ್ರಾಮುಖ್ಯ ಬೆಳೆ. ನಮ್ದು ಸಮಗ್ರ ಬೆಳೆ ಉಂಟು. ಸಮಗ್ರ ಬೆಳೆಯಲ್ಲಿ ಇದು ಕೂಡ ಒಂದು ಗೇರು ಬೆಳೆ. ಗೇರು ಬೆಳೆ ನಾನು ಹಿಂದೆ ಕೂಡ ಹೇಳಿದ್ದೇನೆ, ಒಂದು ಬರಡು ಭೂಮಿಯಲ್ಲಿ, ಈಗ ಬೇರೆ ಬೇರೆ ಕೃಷಿ ಮಾಡುವುದು, ಅಡಿಕೆ ಇರಲಿ, ರಬ್ಬರ್ ಇರಲಿ, ಬೇರೆ ಎಲ್ಲ ಕೃಷಿಗಳು, ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ಸಮೃದ್ಧವಾದಂತಹ ಜಾಗ ಬೇಕು. ಆದ್ರೆ ಇದು ಗೇರು ನಾವು ಬರಡು ಭೂಮಿಯಲ್ಲಿ ಮಾಡುವುದು, ಯಾವುದೇ ಬೆಳೆ ಆಗದಂತ ಒಂದು ಜಮೀನು, ಅಂದ್ರೆ ದಕ್ಷಿಣಾಭಿಮುಖವಾಗಿರುವಂತಹ ಜಾಗದಲ್ಲಿ ಗೇರು ಕೃಷಿಯನ್ನು ಮಾಡುದು. ಗೇರು ಕೃಷಿ ಅದು ಸಮೃದ್ಧ ಕೃಷಿ, ನಮ್ಮ ಬದುಕನ್ನು ಕೂಡ ಸಮೃದ್ಧಗೊಳಿಸುತ್ತದೆ. ನನಗೆ ಒಂದು ಭಾಗದ ನನ್ನ ಆರ್ಥಿಕವಾಗಿ ಹಲವಾರು ಆರ್ಥಿಕ ನಮಗೆ ಉತ್ಪನ್ನಗಳಿವೆ, ಅದರಲ್ಲಿ ಕೂಡ ಗೇರು ಒಂದು ಭಾಗ. ನಾನು ಅದನ್ನು ಹೆಚ್ಚು ನಮ್ಮನ್ನು ಎತ್ತರಕ್ಕೆ ಏರಿಸಿದ ಒಂದು ಗೇರು ನಮ್ಮ ಜಮೀನಿನಲ್ಲಿ ಉಂಟು, ಅದು ಪ್ರಾತ್ಯಕ್ಷಿಕೆ ಆಗಿ ಉಂಟು. ನಾನು ಕೂಡ ಈಗ ಗೇರು ಸಂಶೋಧನಾ ನಿರ್ದೇಶನಾಲಯದ ಒಬ್ಬ ಮ್ಯಾನೇಜ್ಮೆಂಟ್ ಕಮಿಟಿಯ ಸದಸ್ಯನಾಗಿದ್ದೇನೆ, ಅದು ಕೂಡ ಆ ಗೇರುನಿಂದ ಆಗಿದೆ ಅಂತೇಳಿ ನನ್ನ ಭಾವನೆ. ಅಡಿಕೆಗೆ 500 ಆಸ್ಪಾಸ್ನಲ್ಲಿ ಬೆಲೆ ಇದೆ, ಜೊತೆಗೆ ರಬ್ಬರ್ ಬೆಳೆಗೂ ಕೂಡ 150-160 ರೂಪಾಯಿಯ ಒಂದು ಬೆಲೆ ಇದೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಗೇರು ಕೃಷಿಯನ್ನ ಹೆಚ್ಚು ಆಕರ್ಷಣೀಯವಾಗಿ ಕಾಣ್ತಾ ಇದೆಯೋ ಅಥವಾ ಅಡಿಕೆ ಕಡೆಗೆ ಹೋಗುವಂತ ಕಾಣ್ತಾ ಇದೆಯೋ? ನಿಜವಾಗಿ ತಾವು ಹೇಳಿದ್ದು ಸತ್ಯ, ಅಡಿಕೆಗೆ ಒಳ್ಳೆ ಧಾರಣೆ ಉಂಟು. ನಮ್ಮ ಮುಖ್ಯ ಬೆಳೆ ಅಡಿಕೆ, ಅನಂತರ ರಬ್ಬರು, ಈ ತರ ಬೆಳೆ. ಆದರೆ ಗೇರು ಕೂಡ ಒಂದು ಪ್ರಾಮುಖ್ಯ ಬೆಳೆ, ಯಾಕೆಂದ್ರೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ನಮ್ಮನ್ನು ಬದುಕಿಸ್ತದೆ. ಒಮ್ಮೆ ಅಡಿಕೆ ಧಾರಣೆ ಕಡಿಮೆ ಇರುವಾಗ ಗೇರುಗೆ 160 ರೂಪಾಯಿ ಸಿಕ್ಕಿದ್ದಾರೆ. ಆಗ ಅದಕ್ಕೆ ಒಂದು ಪೂರಕ ನಮ್ಮ ಬದುಕಿಗೆ, ಆರ್ಥಿಕ ದೃಷ್ಟಿಯಿಂದ ಅದೊಂದು ಪೂರಕ. ಮುಖ್ಯ ಬೆಳೆ ಇದು ನಮ್ಮ ಅಡಿಕೆ, ಆತರ ಅದು ಕೂಡ ಬೇಕು, ಬೇಡದ್ದು ಯಾವುದಿಲ್ಲ. ಅದು ಯಾಕೆ ಬೇಕು ಅಂದ್ರೆ ಗೇರುವನ್ನು ನೋಡಿ ಈಗ ಆನಂದ ಪಡುವಂತ ದಿನಗಳು. ಅದಕ್ಕೆ ಗೇರುಗೆ 3 ತಿಂಗಳು ಕೆಲಸ ಕೂಡ ಕಡಿಮೆ. ಈಗ ಅಡಿಕೆಗೆ ನಿರಂತರ ಕೆಲಸ ಇರಬೇಕಾಗ್ತದೆ, ಹಾಗೆ ಗೇರು ಕಡಿಮೆ ಸಮಯದ ಅವಧಿಯಲ್ಲಿ ನಾವು ಗೇರನ್ನು ಈಗ ಮಾಡಿದ್ದೇನೆ ನಾನು. ಅದು ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಕೊಟ್ಟಿದೆ. ಈಗ ಆರ್ಥಿಕವಾಗಿಯೇ ನಾವು ಯೋಚನೆ ಮಾಡುವುದಲ್ಲ, ನಮ್ಮ ಮನಸ್ಸಿಗೆ ಖುಷಿ ಕೊಡುವಂತ ಒಂದು ಬೆಳೆ ಅದು ಗೇರು ಬೆಳೆ. ಈಗ ಸುಧಾರಿತ ರೀತಿಯಲ್ಲಿ ಗೇರು ಕೃಷಿಯನ್ನು ಮಾಡುವಲ್ಲಿ ಏನೇನು ಅಂಶಗಳನ್ನೆಲ್ಲ ಗಮನಿಸಬೇಕಾಗ್ತದೆ? ಹಾಗೂ ಸಾಂಪ್ರದಾಯಿಕವಾಗಿ ಗೇರು ಕೃಷಿ ಮಾಡುವಂತವರು ಗೇರು ಮರವಾಗಿ ಬಿಡ್ತಾ ಇದ್ರು, ಈಗ ಗೇರು ಗಿಡವಾಗಿ ಉಳಿಸಬೇಕು ಅನ್ನುವಂತಹದ್ದು, ಇದು ಎಷ್ಟರ ಮಟ್ಟಿಗೆ ನಿಜ? ಹಿಂದೆ ನಾವೆಲ್ಲ ನಮ್ಮ ಅಜ್ಜನ ತಂದೆ ಕಾಲದಲ್ಲಿ ಹೇಳ್ತಿದ್ರು, ಅವರು ಗೇರು ಗುಡ್ಡಕ್ಕೆ ಹೋಗುವುದು ಅಂತೇಳಿ. ಈಗ ನಾವು ಗೇರನ್ನು ತೋಟವಾಗಿ ಪರಿವರ್ತನೆ ಮಾಡಿದ್ದೇವೆ. ನಾನು ಒಂದು ಹೊಸ ಹೆಸರು ಇಟ್ಟಿದ್ದೇನೆ, ಸ್ವೇದ ಬಿಂದು ಗೇರು ತೋಟ ಅಂತೇಳಿ. ಸ್ವೇದ ಅಂದ್ರೆ ಬೆವರು, ನಿರಂತರ ಸ್ವಲ್ಪ ಬೆವರು ಸುರಿಸಬೇಕು, ನಾವು ಕೆಲಸ ಮಾಡಬೇಕು. ಮತ್ತೆ ಮಾಡುವಾಗ ಅದು ವೈಜ್ಞಾನಿಕವಾಗಿ ಮಾಡಬೇಕು. ಹಿಂದೆಲ್ಲ ವೈಜ್ಞಾನಿಕವಾಗಿ ಮಾಡೋ ಪರಿಸ್ಥಿತಿ ಇಲ್ಲ, ಒಂದು ಕಾಗೆ ತಂದು ಹಾಕುದು, ಒಂದು ಗೇರು ಬೀಜ, ಅದು ಮೊಳೆದು ಅಲ್ಲೇ ಅದರಷ್ಟಕ್ಕೆ ಆಗುದು. ಅಂದ್ರೆ ವೈಜ್ಞಾನಿಕವಾಗಿ ಮಾಡುವಾಗ ನಮ್ಮ ಜಮೀನಿನ ಮೌಲ್ಯವರ್ಧನೆ ಆಗ್ತದೆ. 1 ಎಕರೆ ಜಮೀನಿನಲ್ಲಿ ನಾವು ಹಿಂದೆ ಎಷ್ಟು ಗೇರು ಫಸಲು ಪಡೀತಿದ್ವಿ ಅಷ್ಟಲ್ಲ, ಈಗ ನಾವು ವೈಜ್ಞಾನಿಕವಾಗಿ ಅದನ್ನು ತಿಳ್ಕೊಂಡು ಕೆಲಸ ಮಾಡಿದ್ರೆ 1 ಎಕರೆ ಜಮೀನು ಅದು ಮೌಲ್ಯವರ್ಧನೆ ಹೇಗಾಗ್ತದೆ ಅಂದ್ರೆ ಅದು ಆರ್ಥಿಕವಾಗಿ ನಾವು ಹೆಚ್ಚು ಉತ್ಪನ್ನವನ್ನು ಮಾಡ್ಲಿಕ್ಕಾಗ್ತದೆ. ಈಗ ನಾನು ಇಲ್ಲಿ ಗೇರು ಸಂಶೋಧನಾ ನಿರ್ದೇಶನಾಲಯದ ಭಾಗಿದಾರಿತ್ವ ಅಂದ್ರೆ ಕೋಆರ್ಡಿನೇಟರ್ ಅವರು ನಮಗೆ ಸಹಕಾರ ಮಾಡಿದ್ದಾರೆ. ಪೂರ್ತಿ ಒಂದು 14 ಎಕರೆ ಗೇರು ತೋಟ ಮಾಡಿದ್ದೇನೆ. ಈಗ ನಾನು 2013, 2014, 2015 ಹಂತ ಹಂತವಾಗಿ ಮಾಡಿದೆ, ನಷ್ಟ ಆಗ್ಲಿಲ್ಲ ಖಂಡಿತ. ಕಳೆದ ವರ್ಷ ಕೂಡ ನನಗೆ ಒಳ್ಳೆ ಫಸಲು ಬಂದಿದೆ. ನನ್ನ ನಿರೀಕ್ಷೆ ಒಂದು 70 ಕ್ವಿಂಟಲ್

ಕೇಳಿದ ಜಪದಲ್ಲಿ ಬೆಳ ಬರಗೋ ಚೆನ್ನರಳಿದಾಡ ಚೆನ್ನೋರಳಿದಾಡ ಲಾಲೇಜಿ ಕೇಳುವಾಡೆ ಮೈ ಸಮಾನ ಜಪವೇ ಮರ ಕಂಡು ಮಸ್ತ ಮತನ ಜಪವೇ ಯಾಗಾಡರು ಮರ ಕಂಡೋ